ಗೊಬ್ಬರಗಳನ್ನ, ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ನಮಗೆ ಟ್ರೈಕೋಡರ್ಮ ಸೂಡಮಾನಸ್ ಇರಬಹುದು ಅಥವಾ ಈಗ ಅರ್ಕೋ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತಾನು ಕೂಡ ಬಂದಿದೆ, ಜೈವಿಕ ಗೊಬ್ಬರಗಳು. ಈ ತರದನ್ನು ಕೂಡ ನಾವು ಹೆಚ್ಚು ಉಪಯೋಗ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಶಿಲೀಂದ್ರನಾಶಕಗಳು, ಈಗ ತಮಗೆಲ್ಲ ತಿಳಿದಿರುವ ಹಾಗೇನೆ 1% ಬೋರ್ಡೋ ದ್ರಾವಣ ಏನಿದೆ ಅದ್ರ ಅದನ್ನ ಉಪಯೋಗ ಮಾಡೋದ್ರಿಂದ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ತಮಗೆಲ್ಲ ತಿಳಿದಿರುವ ಹಾಗೆ ಅಡಿಕೆಯಲ್ಲಿ ಬಹಳ ಹೆಚ್ಚು ಬಾಧೆ ಕೊಡುವಂತ ಕೀಟ ಅಂತ ಹೇಳಿದ್ರೆ ಕೆಂಪು ನುಸಿ, ಏನೋ ನಾವು ಮೈಟ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಸಮಸ್ಯೆನ ಕೊಡ್ತದೆ. ಈಗ ತರೀಕೆರೆ ಭಾಗದಲ್ಲಿ ನಾನು ಅದೇ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹೆಚ್ಚು ಸಮಸ್ಯೆ ಇರುವಂತದ್ದು ನುಸಿದೆ. ಬೇಸಿಗೆ ಕಾಲದಲ್ಲಿ ಅದು ಸಣ್ಣ ಗಿಡಗಳಲ್ಲಿ ಒಂದು ಒಂದು ವರ್ಷದಿಂದ 5-6 ವರ್ಷದ ಗಿಡಗಳ ತನಕನು ಕೂಡ ಹೆಚ್ಚು ನಮಗೆ ನುಸಿಯಿಂದ ಸಮಸ್ಯೆ ಆಗ್ತದೆ. ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇದು ಮಲ್ಟಿಪ್ಲೈ ಆಗೋದ್ರಿಂದ ನುಸಿ ಬಾಧೆ, ಏನು ರಸ ಇರುವಂತ ಕೀಡೆ ಇದೊಂದು. ಆ ಎಲೆ ಕೆಳಗೆ ರಸವನ್ನು ಹೀರದಂತ ಸಂದರ್ಭದಲ್ಲಿ, ಬಿಸಿಲು ಜಾಸ್ತಿ ಇರುವಂತ ಬೇಸಿಗೆ ಸಂದರ್ಭದಲ್ಲಿ ಎಲೆಗಳು ಪೂರ್ತಿ ಒಣಗಿ ಗಿಡನೇ ಸಾಯುವಂತ ಪರಿಸ್ಥಿತಿಗಳನ್ನು ಇದೆ. ಹಾಗಾಗಿ ರೈತರು ಬಹಳ ಮುಖ್ಯವಾಗಿ ಇದಕ್ಕೆ ಒಂದು ಏನ್ ಇನ್ಸೆಕ್ಟಿಸೈಡ್ ಅಂತ ಕೀಟನಾಶಕಗಳನ್ನ ಅಂತ ಏನ್ ಹೇಳ್ತೀವಿ ಅದು ಪ್ರಪರ್ಗೇಟ್ ಅಂತ, ಅದನ್ನ ಸಿಂಪರಣೆ ಮಾಡಬಹುದು. ಅದೇ ರೀತಿ ಏನಾದ್ರೂ ವೈಟ್ ಮೈಟ್ಸ್ ಡ್ಯಾಮೇಜ್ ಇದ್ದಂತ ಸಂದರ್ಭದಲ್ಲಿ ಎಕ್ಸಾಥಯಾಸೆಕ್ಸ್ ಅಂತ ಸಿಗ್ತದೆ, 1.5 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅವರು ಸಿಂಪರಣೆ ಮಾಡಬಹುದು. ಯಾವ್ದಾದ್ರೂ ಅಕಾರಿಸೈಡ್, ಏನು ನಮಗೆ ಮೈಟ್ಸ್ ಗೆ ಉಪಯೋಗ ಮಾಡ್ತೀವಿ ಅಕಾರಿಸೈಡ್ಸ್ ಅಂತ ಹೇಳ್ತೀವಿ. ಈ ಚಿಕ್ಕ ಗಿಡಗಳಲ್ಲಿ ನಾನು ಈಗಾಗಲೇ ಹೇಳಿದೆ, ನಮ್ದು ಏನು ನುಸಿ ಇದೆ, ಮೈಟ್ಸ್ ಡ್ಯಾಮೇಜ್ ಮೇಜರ್ ಆತರ ಆಗ್ಲಿಕ್ಕೆ ಕಾರಣ ಇರುತ್ತದೆ. ಮೈಟ್ಸ್ ಡ್ಯಾಮೇಜ್ ಗೆ ಈಗ ಕೆಳಗೆ ಎಲೆನ ರಸನ ಇರ್ತದೆ, ಮೇಲ್ಭಾಗದಲ್ಲಿ ಹಳದಿ ಆಗ್ತಾ ಬರುತ್ತೆ, ತದನಂತರ ಬಿಸಿಲು ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಪೂರ್ತಿ ಎಲೆ ಒಣಗೋಗಂತ ಸಂದರ್ಭ ಜಾಸ್ತಿ ಇರ್ತದೆ. ಹಾಗಾಗಿ ಅದಕ್ಕೆ ಬಹಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ಆ ಕೀಡೆಗೆ ನಾವು ಒಂದು ಕೀಟನಾಶಕ ಪ್ರಪರ್ಗೇಟ್ ಅಂತ ಸಿಗ್ತದೆ, ಅದನ್ನ 2 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಒಂದು ಸಿಂಪರಣೆನ, ಅದು ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕು, ಆ ಪದ್ಧತಿನ ಫಾಲೋ ಮಾಡ್ಬೇಕಾಗತ್ತೆ. ಎಲೆ ಕೆಳಗೆ ಸಿಂಪರಣೆನ ಮಾಡ್ಬೇಕು, ಯಾಕಂದ್ರೆ ಅದು ಡ್ಯಾಮೇಜ್ ಮಾಡೋಂಥದ್ದು ಅದು ಜೀವಸ ಅಂತದ್ದು ಎಲೆ ಕೆಳಗಿರ್ತದೆ. ಹಾಗೆ ಎಲೆ ಕೆಳಗೆ ಸಿಂಪರಣೆನ ಮಾಡಿದ್ರೆ ಬಹಳ ಹತೋಟಿಗೆ ಬರ್ತದೆ, ಅದೇ ರೀತಿ ಗಿಡನೂ ಮುಂದೆ ಬೆಳವಣಿಗೆ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ತಾವು ಭಾಗಿಯಾಗಿ ತಮಗೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ, ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಕುರಿತು ಮಾಹಿತಿ ಡಾಕ್ಟರ್ SM ಸುಧಾಕರ್ ಅವರಿಂದ. ಆತ್ಮೀಯ ರೈತ ಬಾಂಧವರೇ, ಇವತ್ತು ಮೀನಿನ ರೋಗಗಳು, ರೋಗದ ಲಕ್ಷಣಗಳು ಮತ್ತು ಅದರ ಒಂದು ಚಿಕಿತ್ಸೆಯ ವಿಧಾನಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಜಲಚರಗಳ ಸಾಕಾಣಿಕೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸೇರಿದಂತೆ ಸಾಂಕ್ರಾಮಿಕ ರೋಗ ಕಾರಕಗಳ ಉಪಸ್ಥಿತಿಯಿಂದಾಗಿ ಮೀನಿನ ರೋಗಗಳು ಜಾಗತಿಕವಾಗಿ ಹೊರಹೊಮ್ಮುವಿಕೆಯನ್ನು ಗಮನಿಸಬೇಕಾಗಿದೆ. ಜಲಚರಗಳ ಸಾಕಾಣಿಕೆಯಲ್ಲಿ ಮೀನಿನ ರೋಗಗಳು ಗಂಭೀರವಾದ ಆರ್ಥಿಕ ನಷ್ಟಕ್ಕೆ ಪ್ರಮುಖ ಕಾರಣಗಳಾಗಿವೆ. ಈ ಸೋಂಕುಗಳ ಬೆಳವಣಿಗೆ ಮೀನಿನ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿ ಮಾರಕವಾಗಿ ಪರಿಣಮಿಸುತ್ತವೆ. ರೋಗ ಕಾರಕಗಳು ನಿಯಮಿತ ಜಲಚರ ಸಾಕಾಣಿಕೆಗೆ ಅಪಾಯನುಂಟು ಮಾಡುತ್ತದೆ ಹಾಗೂ ಮೀನಿನ ಇಳುವರಿಗೆ ತೊಡಕನುಂಟು ಮಾಡಬಹುದು. ಆದ್ದರಿಂದ ಮೀನು ಸಾಕಾಣಿಕೆಯಲ್ಲಿ ರೋಗಗಳನ್ನು ನಿಯಂತ್ರಿಸುವುದು ಅತ್ಯಂತ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಆದುದರಿಂದ ಮೀನುಗಾರಿಕೆ ಉದ್ಯಮದ ಮತ್ತು ಮೀನು ಉತ್ಪಾದನೆಯ ಸುಧಾರಣೆಗೆ ಹಾಗೂ ಮೀನಿನ ಸಂಪನ್ಮೂಲಗಳ ಹೆಚ್ಚಳಕ್ಕೆ ರೋಗಗಳನ್ನು ತಡೆಗಟ್ಟುವುದು ಅತ್ಯಗತ್ಯ. ಈ ಸಂದರ್ಭದಲ್ಲಿ ನಾವು ಮೀನಿನ ರೋಗಗಳು ಮತ್ತು ಕಾರಣಗಳನ್ನು ಹಾಗೂ ಸಂಭವನೀಯ ಪರಿಹಾರಗಳನ್ನು ಸೂಚಿಸಲಾಗಿದೆ. ದೇಹದ ಮೇಲೆ ಪರಿಣಾಮ ಬೀರುವ ಅಸಹಜ ವಿದ್ಯುದ್ಮಾನಗಳ ಮೊತ್ತ ಹಾಗೂ ಮೀನುಗಳಿಗೆ ಅನಾನುಕೂಲವಾದ ವಾತಾವರಣಕ್ಕೆ ರೋಗ ಅಂತ ಕರೆಯಬಹುದು. ಇನ್ನು ರೋಗಕ್ಕೆ ಕಾರಣಗಳಿಗೆ ಬಂದರೆ ದುರ್ಬಲ ಹೋಸ್ಟ್, ಮಾರಣಾಂತಿಕ ರೋಗಕಾರಕ, ಅನಾನುಕೂಲ ಪರಿಸರ. ರೋಗಕಾರಕವು ಎರಡು ವಿಧವಾಗಿ ವಿಂಗಡಿಸಬಹುದು. ಕಡ್ಡಾಯ ರೋಗಕಾರಕ ಕೇವಲ ಉಪಸ್ಥಿತಿ, ಅವಕಾಶವಾದಿ ರೋಗಕಾರಕ ಕಮೆನ್ಸಲ್ ಮತ್ತು ಕಡಿಮೆ ಹೋಸ್ಟ್ ಪ್ರತಿರೋಧ. ಬ್ಯಾಕ್ಟೀರಿಯಾ ರೋಗಗಳು ಫರಂಕ್ಯುಲೇಸಿಸ್, ಮೊಟೈಲ್ ಏರೋಮೋನಾಸ್ ಸೆಪ್ಟಿಸೆಮಿಯಾ, ಬಾಲ ಮತ್ತು ಫಿನ್ರೋಟ್ ಕಾಲ್ಮನರಿಸ್. ಬ್ಯಾಕ್ಟೀರಿಯಾದ ಗಿಲ್ ರೋಗ ಫರಂಕ್ಯುಲೇಸಿಸ್ ಏರೋಮೋನಾಸ್ ಸಾಲ್ಮೋನಿಸಿಡಾ. ಈ ರೋಗದ ಲಕ್ಷಣಗಳಿಗೆ ಬಂದರೆ ಬಿಳಿ ಬಣ್ಣ ಹೊಂದಿರುತ್ತದೆ, ಆಳವಿಲ್ಲದ ರಕ್ತಸ್ರಾವದ ಹುಣ್ಣುಗಳು, ತಳದಲ್ಲಿರುವ ಸ್ನಾಯು ಅಥವಾ ಮೂಳೆಗಳು ಕಾಣಿಸುವುದು, ರಕ್ತದಿಂದ ಕೂಡಿದ ಹುಣ್ಣುಗಳು, ಈಜು ಮೂತ್ರಕೋಶ ಹೈಪೆರೆಮಿಕ್, ಪಿತ್ತಜನಕಾಂಗ ಸಣ್ಣ ಕರೆಗಳು ಮತ್ತು ರಕ್ತಸ್ರಾವ, ಸಣ್ಣ ಕಲೆಗಳು ಮತ್ತು ರಕ್ತಸ್ರಾವ, ಒಪೆಕುರ್ಲಾದ ಒಳಭಾಗದಲ್ಲಿ, ಕಣ್ಣುಗಳಲ್ಲಿ ಮತ್ತು ರೆಕ್ಕೆಗಳಲ್ಲಿ ರಕ್ತಸ್ರಾವ. ಇನ್ನು ಇದರ ಚಿಕಿತ್ಸೆ ಕ್ರಮಗಳಿಗೆ ಬಂದರೆ ರೋಗಗ್ರಸ್ತ ಮೀನುಗಳನ್ನು ಬೇರ್ಪಡಿಸುವುದು, ಸೋಂಕುಗಳಿತ ಮೀನುಗಳನ್ನು ಪೊಟ್ಯಾಸಿಯಂ ಪರ್ಮಾಗ್ನೆಟ್ನಲ್ಲಿ ಅಂದರೆ 1 ನಿಮಿಷಗಳ ಕಾಲ ಅದ್ದುವುದು, 1 ಗ್ರಾಂ ಪ್ರತಿ 50 ಲೀಟರ್ ನೀರಿಗೆ ಬೆರೆಸಿ ಈ ದ್ರಾವಣವನ್ನ ತಯಾರು ಮಾಡಬೇಕು. ಮೊಟೈಲ್ ಏರೋಮೋನಾಸ್ ಸೆಪ್ಟಿಸೇಮಿಯಾ ರೋಗ ರೋಗಕಾರಕದ ಮೂಲ ಏರೋಮೋನಾಸ್ ಹೈಡ್ರೋಫಿಲಾ, ಏರೋಮೋನಾಸ್ ಸೋಬ್ರಿಯಾ, ಏರೋಮೋನಾಸ್ ಕ್ಯಾಪಿಯೆ. ಮಲಾಚೈಟ್ ಹಸಿರು ಅಂದರೆ 0.3 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 24 ಗಂಟೆಗಳ ಕಾಲ ಅಥವಾ 0.1 ಮಿಲಿಗ್ರಾಂ ಪ್ರತಿ ಲೀಟರ್ ವಿಸ್ತೃತ ಅವಧಿಗೆ ಉಪಚರಿಸಬೇಕು. ಎಪಿಜುಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್ ಅಂದರೆ EUS ಅಫಾನೋಮೈಸಿಸ್ ಆಕ್ರಮಣ OIE ಪಟ್ಟಿ ಮಾಡಲಾದ ರೋಗಗಳು ಅಂದರೆ OIE ಲಿಸ್ಟೆಡ್ ಡಿಸೀಸ್. ಗೆಂಡೆ ಮತ್ತು ಆಣೆ ಮೀನು ಅಂದರೆ ಚನ್ನ, ಈ ಒಂದು ಮೀನುಗಳಿಗೆ ಈ ರೋಗದ ಬಾಧೆ ಹೆಚ್ಚಾಗಿ ಕಾಣಿಸುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಲಾಸ್ ಆಫ್ ಅಪೆಟೈಟ್ ಅಂದರೆ ಹಸುವಿನ ನಷ್ಟ ಅಂತ ಹೇಳಬಹುದು. ಮೇಲ್ಮೈಯಲ್ಲಿ ತೇಲುತ್ತದೆ ಅಂದರೆ ಫ್ಲೋಟ್ ಆನ್ ಸರ್ಫೇಸ್. ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಗಾಯಗಳು ಅಂದರೆ ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಲೀಸಿಯನ್ಸ್. ದೇಹದ ಮೇಲ್ಮೈ ತಲೆ, ಒಪೆರ್ಕುಲಂ ಅಥವಾ ಕಾಡಲ್ ಪೆಡಂಕಲ್ ಮೇಲೆ ಕೆಲವು ಕಲೆಗಳು, ರೆಡ್ ಸ್ಪಾಟ್ಸ್ ಆನ್ ಬಾಡಿ ಸರ್ಫೇಸ್, ಹೆಡ್, ಒಪರ್ಕುಲಂ ಆರ್ ಕಾಡಲ್ ಪೆಡಾಂಕಲ್. ಇನ್ನು ನಿಯಂತ್ರಣ ಕ್ರಮಕ್ಕೆ ಬಂದರೆ ಆರಂಭಿಕ ಹಂತ ಸೋಡಿಯಂ ಕ್ಲೋರೈಡ್ ನಿಂದ ಉಪಚರಿಸಬೇಕು. ಸಿಫಾಕ್ಸ್ CIFAX 400 ಮಿಲಿಲೀಟರ್ ಪ್ರತಿ ಎಕರೆಗೆ ಉಪಚರಿಸಬೇಕು. ಈಚ್ ಆರ್ ಅಥವಾ ವೈಟ್ ಸ್ಪಾಟ್ ಇಚಿಯೋಸ್ಪೀರಿಯಸ್ ಮಲ್ಟಿಫಿಲಿಸ್ ಈ ರೋಗಕ್ಕೆ ಕಾರಣವಾಗಿರುತ್ತದೆ. ಚರ್ಮ ಮತ್ತು ಕಿವಿರುಗಳ ಮೇಲೆ ಎಂಥಿಲಿಯಾವನ್ನು ಪರಿಣಾಮ ಬೀರುತ್ತದೆ. ಇನ್ನು ರೋಗದ ಲಕ್ಷಣಗಳಿಗೆ ಬಂದರೆ ಆಗಾಗ ಕೆರೆದುಕೊಳ್ಳುವುದು, ಹಸುವಿನ ನಷ್ಟ ಆಗುವುದು, ಅಸಹಜ ಮರೆಮಾಚುವ ನಡವಳಿಕೆ, ಮೀನು ಮಿನುಗುತ್ತಿರುತ್ತದೆ, ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಪರಾವಲಂಬಿ ಮತ್ತು ದ್ವಿತೀಯ ಸೂಕ್ಷ್ಮ ಜೀವಿಯ ಸೋಂಕಿನಿಂದ ನೇರ ಲೋಳೆಯ ಅತಿಯಾದ ಶೇಖರಣೆಯಾಗಿರುತ್ತದೆ. ಇನ್ನು ತಡೆಗಟ್ಟುವಿಕೆಯ ವಿಧಾನಕ್ಕೆ ಬಂದರೆ ಫಾರ್ಮಲಿನ್ 250 PPM 1 ಗಂಟೆವರೆಗೆ ಉಪಚರಿಸಬೇಕು. ಸ್ಕಿನ್ ಫ್ಲೂಕ್ ರೋಗ ಸಾಮಾನ್ಯವಾಗಿ ಚರ್ಮ ಮತ್ತು ಕಿವಿರುಗಳ ಮೇಲೆ ಕಂಡು ಬರುತ್ತದೆ. ಇನ್ನು ರೋಗದ ಲಕ್ಷಣಗಳಿಗೆ ಬಂದರೆ ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ, ಚರ್ಮದ ಅಲ್ಲಿ ಹುಣ್ಣು ಕಾಣಿಸಿಕೊಳ್ಳುತ್ತದೆ, ಹಾನಿಗೊಳಗಾದ ತೆಳು ಕಿವಿರುಗಳು ಇರುತ್ತದೆ, ಗಾಳಿಯ ಉಬ್ಬಿದ ಉರುಮುಗಳು ಅಂದರೆ ಲಿಫ್ಟೆಡ್ ಸ್ಕೇಲ್ಸ್ ಅಂತ ಹೇಳಿ ಕರಿತೇವೆ, ರೆಕ್ಕೆಗಳ ನೆಕ್ರೋಸಿಸ್ ಮತ್ತು ಕಿವಿರುಗಳ ಪೊರೆಯ ಭಾಗಗಳು, ಮೊಟ್ಟೆಗಳು ಅಪಾರದರ್ಶಕ. ತಡೆಗಟ್ಟುವಿಕೆ ಬೆಂಜಲ್ಕೋನಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಫಾರ್ಮಾಲಿನ್, ತಾಮ್ರದ ಸಲ್ಫೇಟ್, ಮೆಲಾಚೈಟ್ ಹಸಿರು, ಪೊಟ್ಯಾಸಿಯಂ ಪರ್ಮಾಗ್ನೆಟ್ ನಿಂದ ಉಪಚರಿಸಬಹುದು. ಬೆಂಜಕ್ಲೋನಿಯಂ ಕ್ಲೋರೈಡ್ ಇದನ್ನ 2 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ 10-60 ನಿಮಿಷ ಅದ್ದಬೇಕು. ಇನ್ನು ಬ್ರಾಂಕಿಯೋಮೈಸಿಸ್ ಸಾಂಗುನಿಸ್ ಮತ್ತು ಬ್ರಾಂಕಿಯೋಮೈಸಿಸ್ ಡೆಮಿಗ್ರನ್ಸ್ ರೋಗದ ಲಕ್ಷಣಗಳು ಕಿವಿರು ಕೊಳೆತ, ಕಿವಿರನ್ನು ಆಕ್ರಮಿಸುತ್ತದೆ, ಕಿವಿರುಗಳಿಗೆ ರಕ್ತ ಪೂರೈಕೆಯನ್ನು ತಡೆಯುವುದು, ಉಸಿರಾಟದ ಮೇಲ್ಮೈಗಳಿಗೆ ಬೃಹತ ವಿನಾಶ ಅಂದ್ರೆ ಅಬ್ಸ್ಟ್ರಕ್ಟ್ ಬ್ಲಡ್ ಸಪ್ಲೈ ಟು ಗಿಲ್ಸ್, ಮ್ಯಾಸಿವ್ ಡಿಸ್ಟ್ರಕ್ಷನ್ ಟು ರೆಸ್ಪಿರೇಟರಿ ಸರ್ಫೇಸಸ್, ದುರ್ಬಲ ಚಲನೆಗಳು. ಕಿವಿರುಗಳ ಮೇಲೆ ಶಿಲೀಂಧ್ರ ರಕ್ತನಾಳಗಳನ್ನು ತೂರಿಕೊಳ್ಳುತ್ತದೆ. ಕಿವಿರುಗಳ ಅಂಗಾಂಶದ ನೈಕ್ರೋಸಿಸ್ ಉಂಟಾಗುತ್ತದೆ. ಕಡಿಮೆ ಬಣ್ಣದ ಕಿವಿರುಗಳು. ಇದರ ಒಂದು ನಿಯಂತ್ರಣ ಕ್ರಮಗಳಿಗೆ ಬಂದರೆ ಕಟ್ಟುನಿಟ್ಟಾದ ನೈರ್ಮಲ್ಯ ಮತ್ತು ಸೋಂಕುಗಳೆತ ತ್ವರಿತ ಸುಣ್ಣ, ಅಂದರೆ 1.5-4 ಟನ್ ಪ್ರತಿ ಎಕರೆಗೆ ತ್ವರಿತ ಸುಣ್ಣವನ್ನ ಸೇರಿಸಬೇಕು. ಪಾಂಡ್ ಡ್ರೈಯಿಂಗ್, ಕ್ಯಾಲ್ಸಿಯಂ ಆಕ್ಸೈಡ್ ಟ್ರೀಟ್ಮೆಂಟ್ ಮಾಡಬೇಕು. ಮೀನು ಕೊಳೆಯನ್ನ ಒಣಗಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ನಿಂದ ಉಪಚರಿಸಬೇಕು. ಮೀನು ಕೊಳವನ್ನ ಒಣಗಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ಇದರಿಂದ ನೆನೆಸಬೇಕು. ಕೊಳವನ್ನು ಒಣಗಿಸುವುದು ಕ್ಯಾಲ್ಸಿಯಂ ಆಕ್ಸೈಡ್ ಚಿಕಿತ್ಸೆ ಕೊಡಬೇಕು. ಎಪಿಜೂಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್, ಅಂದರೆ EUS, ಇದರ ಒಂದು ರೋಗ ಲಕ್ಷಣಗಳಿಗೆ ಬಂದರೆ ಅಫೋನೋಮೈಸಿಸ್ ಆಕ್ರಮಣ, OIE ಪಟ್ಟಿ ಮಾಡಲಾದ ರೋಗಗಳಲ್ಲಿ ಇದು ಕೂಡ ಒಂದಾಗಿದೆ. ಗೆಂಡೆ ಮತ್ತು ಆಣೆ ಮೀನುಗಳಿಗೆ, ಅಂದ್ರೆ ಚನ್ನ ಮೀನುಗಳಿಗೆ ಇದು ಹೆಚ್ಚು ಬಾಧಿಸುತ್ತದೆ. ರೋಗದ ಒಂದು ಲಕ್ಷಣಗಳಿಗೆ ಬಂದರೆ ಹಸಿವಿನ ನಷ್ಟ ಆಗುತ್ತದೆ, ಅಂದ್ರೆ ಲಾಸ್ ಆಫ್ ಅಪೆಟೈಟ್. ಮೇಲ್ಮೈಯಲ್ಲಿ ತೇಲುತ್ತದೆ, ಅಂದ್ರೆ ಫ್ಲೋಟ್ ಆನ್ ಸರ್ಫೇಸ್. ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಗಾಯಗಳು ಆಗುತ್ತವೆ, ಅಂದರೆ ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಲೀಸಿಯನ್ಸ್. ದೇಹದ ಮೇಲೆ ತಲೆ, ಒಪರ್ಕುಲಂ ಅಥವಾ ಕಾಡಲ್ ಪೆಡಂಕಲ್ ಮೇಲೆ ಕೆಲವು ಕಲೆಗಳು ಕಾಣಿಸಿಕೊಳ್ಳುತ್ತವೆ, ಅಂದರೆ ರೆಡ್ ಸ್ಪಾಟ್ಸ್ ಆನ್ ಬಾಡಿ ಸರ್ಫೇಸ್, ಹೆಡ್, ಅಪರ್ಕುಲಂ ಆರ್ ಕಾಡಲ್ ಪೆಡಂಕಲ್. ನಿಯಂತ್ರಣ ಕ್ರಮಗಳಿಗೆ ಬಂದರೆ ಆರಂಭಿಕ ಹಂತ ಸೋಡಿಯಂ ಕ್ಲೋರೈಡ್ ನಿಂದ ಉಪಚರಿಸಬೇಕು. CIFAX 4 ಮಿಲಿಲೀಟರ್ ಪ್ರತಿ ಎಕರೆಗೆ ಸೇರಿಸಬೇಕು. ವೈಟ್ ಸ್ಪಾಟ್ ಚರ್ಮ ಮತ್ತು ಕಿವಿರುಗಳ ಮೇಲೆ ಎಪಿಥಿಲಿಯವನ್ನು ಪರಿಣಾಮ ಬೀರುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಆಗಾಗ್ಗೆ ಕೆರೆದುಕೊಳ್ಳುತ್ತದೆ, ಹಸಿವಿನ ನಷ್ಟ ಅನುಭವಿಸುತ್ತದೆ, ಅಸಹಜ ಮರೆಮಾಚುವ ನಡವಳಿಕೆ, ಮೀನು ಮಿನುಗುತ್ತಿರುತ್ತದೆ, ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತದೆ. ಪರಾವಲಂಬಿ ಮತ್ತು ದ್ವಿತೀಯ ಸೂಕ್ಷ್ಮ ಜೀವಿಗಳ ಸೋಂಕಿನಿಂದ ನೇರ ಅಂಗಾಂಶಕ್ಕೆ ಹಾನಿಯುಂಟು ಮಾಡುತ್ತದೆ. ತಡೆಗಟ್ಟುವಿಕೆ ಕ್ರಮಕ್ಕೆ ಬಂದರೆ ಇದಕ್ಕೆ ಪ್ರತ್ಯೇಕವಾಗಿಡುವುದು ಒಳ್ಳೆಯದು. ಮೆಲಾಚೈಟ್ ಹಸಿರು, ಅಂದರೆ 0.1-0.2 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿನಂತೆ ಬೆರೆಸಿ 7 ದಿನಗಳಲ್ಲಿ 2 ಬಾರಿ ಉಪಚರಿಸಬೇಕು. ಸೋಡಿಯಂ ಕ್ಲೋರೈಡ್ 30-5 ಗ್ರಾಂ ಪ್ರತಿ ಲೀಟರ್ನಂತೆ 10-20 ನಿಮಿಷಗಳವರೆಗೆ ಉಪಚರಿಸಬೇಕು. ಫಾರ್ಮಾಲಿನ್ 1-2 ml ಪ್ರತಿ ಲೀಟರ್ 15 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಟ್ರೈಕೋಡಿಥಿನಿಯಾಸಿಸ್ ಟ್ರೈಕೋಡಿನ ರೋಗ, ಇದರ ಒಂದು ಚಿಹ್ನೆಗಳಿಗೆ ಬಂದರೆ ನಿಧಾನವಾಗಿ ಚಲಿಸುತ್ತವೆ, ಹಸಿವಿನ ನಷ್ಟ ಉಂಟಾಗುತ್ತದೆ, ಕಪ್ಪು ಬಣ್ಣ ಹೊಂದಿರುತ್ತದೆ, ದೇಹದ ವಿವಿಧ ಭಾಗಗಳಲ್ಲಿ ನೆಕ್ರೋಸಿಸ್ ಮತ್ತು ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ. ಗಿಲ್ ಚೀಲಗಳಲ್ಲಿ ಲೋಳೆಯು ಅತಿಯಾಗಿ ಶೇಖರಣೆಯಾಗುತ್ತದೆ. ಇದರ ಒಂದು ತಡೆಗಟ್ಟುವಿಕೆ ಕ್ರಮಕ್ಕೆ ಬಂದರೆ ಫಾರ್ಮಲಿನ್ 250 ppm ಪ್ರತಿ 1 ಗಂಟೆಯಂತೆ ಉಪಚರಿಸಬೇಕು. ಕಿವಿರು ರೋಗ ಗಿಲ್ ಫ್ಲುಕ್, ರೋಗದ ಒಂದು ಲಕ್ಷಣಗಳಿಗೆ ಬಂದರೆ ತೀವ್ರವಾದ ಮುತ್ತಿಕೊಳ್ಳುವಿಕೆಯನ್ನು ಹೊರತುಪಡಿಸುತ್ತದೆ. ಕಿವಿರುಗಳ ದಪ್ಪನಾದ ಅಂಚು, ಸ್ವಲ್ಪ ಮಟ್ಟಿಗೆ ತೆರೆದ ಅಪರ್ಕುಲ ಇರುತ್ತದೆ. ಗಿಲ್ ಅಂಚುಗಳು ಬೂದು ಬಣ್ಣದ ಹೊಂದಿರುತ್ತದೆ. ಹುಳುಗಳು ಮುಖ್ಯವಾಗಿ ಗಿಲ್ ಫಿಲಮೆಂಟ್ಸ್ ಮೇಲೆ ವಸಾಹತುಶಾಹಿಯಾಗಿರುತ್ತದೆ. ಇನ್ನು ನಿಯಂತ್ರಣ ಕ್ರಮಕ್ಕೆ ಬಂದರೆ 40% ಫಾರ್ಮಲಿನ್ 100 ಲೀಟರ್ ನೀರಿಗೆ ಬೆರೆಸಿ 30 ನಿಮಿಷಗಳ ಕಾಲ ಉಪಚರಿಸಬೇಕು. 5 ನಿಮಿಷಗಳ ಕಾಲ ಉಪ್ಪಿನ ನೀರಿನಲ್ಲಿ ಅದ್ದುವುದು ಕೂಡ ಒಂದು ನಿಯಂತ್ರಣ ಕ್ರಮವಾಗಿದೆ. ಗೈರೋಡಾಕ್ಟಲಿಸ್ ಚರ್ಮ ರೋಗ ಸ್ಕಿನ್ ಫ್ಲುಕ್, ಸಾಮಾನ್ಯವಾಗಿ ಚರ್ಮ ಕಿವಿರುಗಳ ಮೇಲೆ ಕಂಡುಬರುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ, ಚರ್ಮದ ಹುಣ್ಣುಗಳು ಕಾಣಿಸಿಕೊಳ್ಳುತ್ತದೆ, ಹಾನಿಗೊಳಗಾದ ತೆಳು ಕಿವಿರುಗಳು ಕಾಣಿಸಿಕೊಳ್ಳುತ್ತದೆ, ಗಾಳಿಯ ಗುಟುಕು ಮತ್ತು ಮಿನುಗುವುದು. ತಡೆಗಟ್ಟುವ ಒಂದು ವಿಧಾನಕ್ಕೆ ಬಂದರೆ 3-5% ಸೋಡಿಯಂ ಕ್ಲೋರೈಡ್ 10-20 ನಿಮಿಷಗಳ ಕಾಲ ಉಪಚರಿಸಬೇಕು. ಅರ್ಗ್ಯುಲಸ್ ಇಲ್ಲವೇ ಮೀನಿನ ಪರೋಪಜೀವಿಗಳು, ಈ ರೋಗದ ಲಕ್ಷಣಗಳಿಗೆ ಬಾಧೆಯಾದ ಮೀನು ಅನಿಯಮಿತವಾಗಿ ಈಜಾಡುತ್ತದೆ, ಕಳಪೆ ಬೆಳವಣಿಗೆ ಕಂಡುಬರುತ್ತದೆ, ಹಸಿವಿನ ನಷ್ಟ ಕಂಡುಬರುತ್ತದೆ, ಹೆಮರಾಜಿಕ್ ತೆಪೆಗಳು ಕಾಣಿಸಿಕೊಳ್ಳುತ್ತದೆ, ಫಿನ್ ಮತ್ತು ಸ್ಕೇಲ್ ನಷ್ಟವಾಗುತ್ತದೆ, ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ. ತಡೆಗಟ್ಟುವಿಕೆ ವಿಧಾನಕ್ಕೆ ಬಂದರೆ ಪೊಟ್ಯಾಷಿಯಂ ಪರ್ಮಾಗ್ನೆಟ್ ನಿಂದ 10 ಮಿಲಿಗ್ರಾಂ ಪ್ರತಿ ಲೀಟರ್ ನಂತೆ ಬೆರೆಸಿ 30 ನಿಮಿಷಗಳ ಕಾಲ ಉಪಚರಿಸಬೇಕು. 30-50 ಗ್ರಾಂ ಪ್ರತಿ ಲೀಟರ್ ಸೋಡಿಯಂ ಕ್ಲೋರೈಡ್ ನಿಂದ 10-20 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಸೈಪರ್ಮೆಥ್ರಿನ್ 6 ಮಿಲಿಲೀಟರ್ ಪ್ರತಿ ಎಕರೆಯಂತೆ ಸೇರಿಸಬೇಕು. ಜಲಚರ ಮೀನು ಕೃಷಿಯಲ್ಲಿ ಹೊಸ ಮತ್ತು ಉದಯೋನ್ಮುಖ ರೋಗಗಳನ್ನು ನಿಯಮಿತವಾಗಿ ಗುರುತಿಸಲಾಗಿದೆ. ಉತ್ತಮ ರೋಗಕಾರಕ ಕಾರ್ಯವಿಧಾನಗಳು ಮತ್ತು ವಿಶೇಷವಾಗಿ ಇಮ್ಯುನೋಫ್ಲೋಕ್ಲಾಕ್ಟಿಸ್ ಮೂಲಕ ರೋಗ ನಿಯಂತ್ರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಕೆಲವು ಮೀನಿನ ರೋಗಕಾರಕಗಳು ಬ್ಯಾಕ್ಟೀರಿಯಾದ ಮೀನು ರೋಗಕಾರಕಗಳ ತಿಳುವಳಿಕೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳಾಗಿವೆ. ಕೆಲವು ಮಾಲಿನ್ಯಕಾರಕಗಳು ಮತ್ತು ಮೀನಿನ ರೋಗಗಳ ನಡುವೆ ಪರಸ್ಪರ ಕ್ರಿಯೆ ಇರುತ್ತದೆ. ಕೆಲವು ಮೀನಿನ ರೋಗಕಾರಕಗಳು ಮನುಷ್ಯರಿಗೆ ರೋಗವನ್ನ ಸಹ ಉಂಟು ಮಾಡಬಹುದು. ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ರಿಂದ ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ವನದೇಗುಲಕ್ಕೆ ಹಸಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ಬನ್ನಿ ಬನ್ನಿ ಬೆಳೆಸ ಬನ್ನಿ ವೃಕ್ಷ ರಾಶಿಯ ತನ್ನಿ ತನ್ನಿ ಇಂದು ಜಗಕ್ಕೆ ವಿಶ್ವ ಶಾಂತಿಯ ಬನ್ನಿ ಬನ್ನಿ ಬೆಳೆಸ ಬನ್ನಿ ವೃಕ್ಷ ರಾಶಿಯ ತನ್ನಿ ತನ್ನಿ ಇಂದು ಜಗಕ್ಕೆ ವಿಶ್ವ ಶಾಂತಿಯ ವೃಕ್ಷ ರಾಶಿ ಕಲ್ಪ ವೃಕ್ಷವಾಗಿ ಬೆಳೆಯಲಿ ವೃಕ್ಷ ರಾಶಿ ಕಲ್ಪ ವೃಕ್ಷವಾಗಿ ಬೆಳೆಯಲಿ ಹಸಿರು ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ ಹಸಿರು ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ದುಗ

ಆಹಾರ ಮತ್ತು ಪೋಷಣೆ ವಿಭಾಗ, ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಇವರಿಂದ ರೈತ ಬಾಂಧವರೇ ಮಾಹಿತಿಗಳನ್ನ ಆಲಿಸಲಿದ್ದೀರಿ. ಇನ್ನು ನಾಳೆ 6:51 ಹವಾಮಾನ ಮಿತ್ರ ಪ್ರಾಯೋಜಕರು ಪರಿಸರ ಇಲಾಖೆ ಅಡಿಯಲ್ಲಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರಿಂದ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 7:20 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಗೆ ಬಾಧಿಸುವ ಬಿಳಿ ನೊಣಗಳ ಕುರಿತು ಮಾಹಿತಿಯನ್ನು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಪಡೆಯಲಿದ್ದೀರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದ್ರಿ ರೈತರೇ. ಇನ್ನು ಮುಂದೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಹದಿಹರೆಯದವರ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳು, ಈ ಕುರಿತು ಡಾಕ್ಟರ್ ವಿನಯ್ ಪಾಟೀಲ್ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ನಾಳೆ ಬೆಳಿಗ್ಗೆ 7:15 ದಿನಾಂಕ 24ರಿಂದ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಆರಂಭವಾಗಲಿರುವ ಮೈಲೇಜ್